ಕರಿಯಾಯಿ ಮಗನು ಮನೆ ಡೋಲೇ ರೇ ಅಹೋ ಬಂಬೋಲೇ ರೇ ಬಬಂ ಬಂಬೋಲೇ ರೇ ಬಬಂ ಬಂಬೋಲೇ ರೇ ಮಹಾಶಿವರಾತ್ರಿ ಆಯಿ ಸುಖೋ ಕೀ ರಾತ್ರಿ ಆಯಿ ಮಗನ ಮನ ಡೋಲೇ ರೇ ಕಹೋ ಬಂಬೋಲೇ ರೇ ಬಬಂ ಬಂಬೋಲೇ ರೇ ಬಬಂ ಬಂಬೋಲೇ ರೇ ಪಶ್ಚಾತಾಪ ಕರೆ ಜೋ ಭೋಲೆ ಕಾ ಜಾಪ ಕರೆ ಪಾಪ ಕಾ ಪಶ್ಚಾತಾಪ ಕರೆ ದುಃಖ ಸೇ ಸುಖ ಕಾ ಮಿಲಾಪ ಕರೆ ದುಃಖ ಸೇ ಸುಖ ಕಾ ಮಿಲಾಪ ಕರೆ ಮಹಾಶಿವರಾತ್ರಿ ಆಯಿ ಸುಖೋ ಕೀ ರಾತ್ರಿ